ಆಂಟಿ, ABARK ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ಲಿ ಮಾಡಿಸ್ಬೇಕು ಕಾರ್ಡು? ಹೌದು ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬ್ಯಾಂಗ್ಳೂರ್ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ABARK ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ ಆಂಟಿ? ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ABARK ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸಕ್ಕೆ ಬಳಸುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030 ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ಹೊಸದುರ್ಗ ತಾಲೂಕು ಆದ್ರಿಕಟ್ಟೆಯ ವನಕೆ ಓಬವ್ವ ಆತ್ಮರೈತ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಂದ ಶೇಂಗಾ ಮೌಲ್ಯವರ್ಧನೆ ಹಾಗೂ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಎಂ ಶೋಭಾ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಬಿ ಸಿದ್ದಣ್ಣ. ನಮಸ್ಕಾರ ಶೋಭಾ ಅವರಿಗೆ. ಸರ್ ನಮಸ್ತೆ ಸರ್. ಮೇಡಮ್, ಈಗ ಈ ವರ್ಷ ಒಂದು ನಿಮ್ಮ ಕೃಷಿ ಚಟುವಟಿಕೆಗಳು ಅಂದರೆ ಏನೇನು ಬೆಳೀತಿದ್ರಿ, ಆಮೇಲೆ ಏನೇನು ಒಂದು ಕೃಷಿಯಲ್ಲಿ ಮೌಲ್ಯವರ್ಧನೆ ಎಲ್ಲ ಮಾಡ್ತಿದ್ರಿ, ಈ ವರ್ಷ ಏನೇನು ಒಂದು ಯೋಜನೆಗಳನ್ನು ರೂಪಿಸ್ಕೊಂಡ್ರೆ, ನಿಮ್ಮ ಒಂದು ಚಟುವಟಿಕೆಗಳ ಬಗ್ಗೆ ಹೇಳಿ. ಸರ್, ಈಗ ನಾವು ಇದುವರೆಗೂ ಕೂಡ ಸಾಕಷ್ಟು ಸಿರಿಧಾನ್ಯದಲ್ಲಿ ಒಂದು ಮೌಲ್ಯವರ್ಧನೆ ಮಾಡ್ತಾ ಇದ್ವಿ. ಏನು ಅದರಲ್ಲಿ ಬೈ ಪ್ರಾಡಕ್ಟ್ ಅಂದ್ರೆ ಅಕ್ಕಿ ಮಾಡೋದು, ಮತ್ತೆ ಅದರಲ್ಲಿ ಹೋಳಿಗೆ ಮಾಡೋದು, ಐಟಮ್ಸ್ಗಳು ಏನೆಲ್ಲ ಸಿರಿಧಾನ್ಯ ಅಕ್ಕಿಯನ್ನ ಬಳಸಿ ಬೇರೆ ಬೇರೆ ಚಕ್ಲಿ, ನಿಪ್ಪಟ್ಟು, ರೊಟ್ಟಿ ಮಾಡ್ಬೋದು, ಸಜ್ಜೆ ರೊಟ್ಟಿ, ಈ ತರ ಬೇರೆ ಬೇರೆ ವಾದ್ಯಗಳನ್ನ ಯಾವ ರೀತಿ ಮಾಡ್ಬೋದು ಅನ್ನೋಂಥದ್ದು ನಮಗೆ ಗೊತ್ತದಷ್ಟು ಮಾಹಿತಿ ಪ್ರಕಾರ ನಾವು ಅದನ್ನ ಮಾಡ್ತಾ ಇದ್ವಿ ಸರ್. ಈಗ ಸಿರಿಧಾನ್ಯ ನಾವು ಬೆಳೀತಾನು ಇದೀವಿ, ನಾವು ಮಾರ್ಕೆಟ್ ಕೂಡ ನಾನು ಮಾಡ್ತಾ ಇದ್ದೀನಿ ಸರ್. ಸಿರಿಧಾನ್ಯದ ಅಕ್ಕಿಯನ್ನ ಮೌಲ್ಯವರ್ಧನೆಯನ್ನ ಮಾಡಿ ಈಗ ತುಂಬಾ ಚೆನ್ನಾಗಿ ಮಾರ್ಕೆಟ್ ಇದೆ ಸರ್ ನಮಗೆ. ಈ ವರ್ಷ ಏನೇನು ಬೇರೆ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರ ನೀವು? ಸರ್, ಈಗ ನಮ್ಗೆ ಏನ್ ಅನ್ನಿಸ್ತಾ ಇದೆ ಅಂದ್ರೆ, ಈಗ ಒಂದೇ ಬೆಳೆಯನ್ನ ಅಥವಾ ಒಂದೇ ಸಿರಿಧಾನ್ಯವನ್ನ ಒಂದೇ ಮುಖವಾಗಿ ಹೋಗೋದ್ಕಿಂತ ನಮ್ಮ ಒಂದು ಉತ್ಪಾದನೆಗೆ ತಕ್ಕಂತೆ ಬೇರೆ ಬೇರೆ ಐಟಮ್ ಕೂಡ ಮಾಡೋದು ಒಳ್ಳೇದು ಅಂತ ಮನಗಂಡು ಈಗ ನಮ್ಮಲ್ಲಿ ಏನಾಗಿದೆ ಸರ್, ಈಗ ಸರ್ಕಾರ ಕೂಡ ಅದಕ್ಕೆ ಪೂರಕವಾಗಿ ಒಂದು ಯೋಜನೆಯನ್ನ ತಂದಿದೆ, ಒಂದು ಜಿಲ್ಲೆ ಒಂದು ಉತ್ಪಾದನೆ ಅಂತ. ಅದಕ್ಕೆ ನಮ್ಗೆ ಚಿತ್ರದುರ್ಗ ಬಂದು ಶೇಂಗಾ ಅದು ಕೊಟ್ಟಿದೆ ಸರ್. ಈಗ ಅದಕ್ಕೆ ನಾವು ಈಗ ಅವಕಾಶ ಇದೆ, ಅದನ್ನ ಯಾಕೆ ನಾವು ಬಳಸಬಾರ್ದು? ಯಾಕಂದ್ರೆ ನಮ್ಮ ಮೇನ್ ಕ್ರಾಪ್ ಕೂಡ ಅಂದ್ರೆ ಶೇಂಗಾ ಕೂಡ ನಾವು ಮುಂಗಾರಲ್ಲಿ ಕಂಪಲ್ಸರಿ ನಾವು ಬೆಳಿತೀವಿ. ಹಂಗಾಗಿ ಈಗ ನಮ್ಮಲ್ಲಿರೋ ಒಂದು ಶೇಂಗಾವನ್ನ ಬಳಸ್ಕೊಂಡು ನಾವ್ ಯಾಕೆ ಮಾರ್ಕೆಟ್ ಮಾಡಬಾರ್ದು ಅಂತ ಒಂದು ಐಡಿಯಾ ಮಾಡಿ ಈಗ ನಾವು ಸದ್ಯದಲ್ಲಿ ನಮ್ಮ ಸಿರಿಧಾನ್ಯ ಅಕ್ಕಿಗಳ ಜೊತೆಗೆ ಮೌಲ್ಯವರ್ಧನೆ ಜೊತೆಗೆ ನಾವೀಗ ಶೇಂಗಾ ಬೀಜವನ್ನು ಮಾಡಿ ಶೇಂಗಾ ಎಣ್ಣೆಯನ್ನು ಕೂಡ ನಾವು ಈಗ ಮಾಡ್ತಾ ಇದೀವಿ ಸರ್. ಈಗ ನೀವು ಒಬ್ಬರೇ ಮಾಡ್ತೀರಾ ಅಥವಾ ಯಾವ್ದಾದ್ರು ಒಂದು ಸಂಘ ಕಟ್ಕೊಂಡು ಎಲ್ಲ ಗುಂಪು ಸೇರ್ಕೊಂಡು ಮಹಿಳೆಯರೆಲ್ಲ ಸೇರಿ ಮಾಡ್ತೀರಾ? ಸರ್, ಈಗ ನಾವು ಗುಂಪಲ್ಲೇ ಮಾಡ್ತೀವಿ ಸರ್. ಯಾಕೆಂದ್ರೆ ಈಗ ಒಬ್ಬೊಬ್ರು ಒಂದೊಂದು ಐಟಮ್ ಮಾಡ್ತಾರೆ, ಮತ್ತೆ ಒಬ್ಬರೇ ಮಾಡ್ತೀವಿ ಅಂತ ಹೋದ್ರೆ ಒಂದೇ ಕೆಲಸ ಮಾಡ್ಬೇಕಾಗತ್ತೆ. ಈಗ ಇಂಥ 10 ಪ್ರಾಡಕ್ಟ್ ಅನ್ನ ಕೊಡಕ್ಕಾಗಲ್ಲ. ಹಂಗಾಗಿ ಅವ್ರವ್ರಿಗೆ ಯಾವ್ದು ಕೌಶಲ್ಯ ಇದೆಯೋ ಅದನ್ನ ನಾವು ಅವ್ರ ಹತ್ರ ಅವ್ರಿಗೆ ಒಂದು ತರಬೇತಿ ಕೊಡಿಸ್ಕೊಂಡು ಅದನ್ನ ಮಾಡೋ ಅಂಥದ್ದು, ಮಾರ್ಕೆಟ್ ಮಾಡೋದು, ಎಲ್ಲರನ್ನೂ ಕೂಡ ನಾವು ಭಾಗವಹಿಸಂಗ್ ಮಾಡ್ತೀವಿ ಸರ್. ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತೀವಿ, ಶಿಫ್ಟ್ ಮಾಡ್ಕಂತೀವಿ. ಇವತ್ತು ಇಬ್ರು ಇದ್ರೆ ನಾಳೆ ಇಬ್ರು, ಅಂದ್ರೆ 10 ಇದ್ವಿ ಅಂದ್ರೆ 10 ಒಮ್ಮೆಗೆ ಕೂರಲ್ಲ. ಯಾವ ಐಟಮ್ ಮಾಡಬೇಕು, ಅದರಲ್ಲಿ ಯಾರಿಗೆ ಅದರ ಅನುಭವ ಇದೆ, ಅದರ ಆಧಾರದ ಮೇಲೆ ನಾವು ನಮ್ಮ ಟೈಮನ್ನು ಅಲ್ಲಿ ಸ್ಪೆಂಡ್ ಮಾಡ್ತಾ ಹೋಗ್ತೀವಿ ಸರ್. ನೀವು ಸಂಘದ ಮುಖಾಂತರ ಮಾಡ್ತೀವಿ ಅಂದ್ರಲ್ಲ, ನಿಮ್ಮ ಸಂಘದ ಹೆಸರೇನು? ಸರ್, ಈಗ ನಮಗೆ ಒನಕೆ ಒಬ್ಬವ್ವ ಆತ್ಮ ರೈತ ಮಹಿಳೆಯರ ಶ್ರೀಶಕ್ತಿ ಸ್ವಸಹಾಯ ಸಂಘ ಆದ್ರಿಕಟ್ಟೆ. ಎಷ್ಟು ಜನ ಇದ್ದೀರಾ ನಿಮ್ಮ ಸಂಘದಲ್ಲಿ? ನಾವು 20 ಇದ್ದೀವಿ ಸರ್ ಸಂಘದಲ್ಲಿ. ಈಗ ನೀವು ಶೇಂಗಾದಲ್ಲಿ ಎಣ್ಣೆ ತೆಗೆದು ಬೇರೆಯವರಿಗೆ ಮಾರಾಟ ಮಾಡೋದು ಈ ತರ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದ್ರ ಜೊತೆಗೆ ಏನೇನು ಏನೇನು ಬೇರೆ ಬೈ ಪ್ರಾಡಕ್ಟ್ಸ್ ಅಂದ್ರೆ ಉಪ ಉತ್ಪನ್ನಗಳನ್ನ ನಾವು ಏನ್ ಮಾಡ್ತೀವಲ್ಲ ಅದನ್ನ ಏನೇನು ಮಾಡ್ತೀರ? ಸರ್, ಈಗ ಅದಕ್ಕೆ ಪೂರಕವಾಗಿ ಒಂದು ಮಾತು ಹೇಳೋದಾದ್ರೆ, ಈಗ ನಮ್ಮಲ್ಲಿರೋಂಥ 20 ಜನರ ಮನೆಯಲ್ಲೂ ನಾವು ಶೇಂಗಾ ಕಂಪಲ್ಸರಿ ಬೆಳೀತಾ ಇದ್ದೀವಿ. ಅದಕ್ಕೆ ನಾವು ಫಸ್ಟ್ ಅದನ್ನೇನು ಮಾಡಿದ್ವಿ ಅಂತಂದರೆ, ಈಗ ಶೇಂಗಾ ಎಣ್ಣೆ ಫಸ್ಟ್ ಪ್ರಾಡಕ್ಟಾಗಿ ತಗೊಂಡ್ವಿ ಸರ್ ನಾವು. ಈಗ ನಾವು ಬೇರೆ ಯಾರ್ಯಾರಿಗೋ ನೀವು ಒಳ್ಳೆ ಎಣ್ಣೆ ಆಯಿಲ್ ಉಪಯೋಗಿಸಿ, ಯಾಕಂದರೆ ಇವತ್ತು ನೋಡಿದರೆ ಮಾರ್ಕೆಟ್ ಆಯಿಲ್ಲು ತುಂಬ ಸರಿ ಇಲ್ಲ, ಏನೆಲ್ಲ ಕೆಮಿಕಲ್ಸ್ ಬರ್ತಾ ಇದೆ ಅಂತಾರಲ್ಲ, ಇದನ್ನು ಯಾಕೆ ನಾವು ಒಳ್ಳೆ ಆಯಿಲ್ ಕೊಡೋದ್ರ ಮೂಲಕ ನಮಗೆ ವ್ಯಾಪಾರ ಆಗುತ್ತೆ ಮತ್ತು ಜನರಿಗೆ ಆರೋಗ್ಯ ಆಗುತ್ತೆ ಅಂತ ಯೋಚನೆ ಮಾಡಿ ಮಾಡಿ ಫಸ್ಟ್ ಎಣ್ಣೆಗೆ ಕೊಟ್ಟಿವಿ ಸರ್. ಒತ್ತು ಹೆಂಗ್ ಮಾಡಿದ್ವಿ ನಾವು, ಶೇಂಗಾ ಬಂದು ಸರ್ ನಮ್ಗೆ 1 ಲೀಟ್ರ್ ಎಣ್ಣೆ ಬರ್ಬೇಕಂತಂದ್ರೆ ಸೀಡ್ಸ್ ತುಂಬಾ ಚೆನ್ನಾಗಿದ್ರೆ 2.5 ರಿಂದ 3 ಕೆಜಿ ಬೇಕಾಗುತ್ತೆ. 3 ಕೆಜಿ ಅಂದ್ರೆ ಶೇಂಗಾ ಬೀಜದ ರೇಟ್ ಬಂದು ಇಲ್ಲಿ 110 ರೂಪಾಯಿ 120 ರೂಪಾಯಿ ವೇರಿಯೇಷನ್ ಆಗ್ತಿರುತ್ತೆ. ಅಂದ್ರೆ ಒಂದ್ ಶುದ್ಧವಾದ 1 ಲೀಟ್ರ್ ಎಣ್ಣೆ ನಾವು ಖರೀದಿ ಮಾಡ್ಬೇಕು ಅಂತ ಅಂದ್ರೆ ಕನಿಷ್ಠ ಅವನು ಮಾರ್ಕೆಟಿಗೆ ತರತ್ಗೆ 400 ರಿಂದ 450 ರೂಪಾಯಿ ಖರ್ಚು ಬರುತ್ತೆ. ಅದಕ್ಕೆ ನಾವು ಏನ್ ಮಾಡಿದ್ವಿ ಅಂತಂದ್ರೆ 450 ಕೊಟ್ಟು ಒಮ್ಮೆಗೆ ಯಾರು ಕೊಂಡ್ಕೊಳ್ಳೋ ಸ್ವಲ್ಪ ಕಷ್ಟ ಅಂತ ಅಂದ್ಕೊಂಡು ಈಗ ಒಂದ್ 10 ಕೆಜಿ ಶೇಂಗಾ ಬೀಜ ಇದ್ರೆ ಅದಕ್ಕೆ ಒಂದ್ 5 ಕೆಜಿ ಒಳ್ಳೆ ಶುದ್ಧವಾದ ಕೊಬ್ಬರಿಯನ್ನ ಮಿಕ್ಸ್ ಮಾಡಿ ಎರಡನ್ನು ಮಿಕ್ಸ್ ಮಾಡಿದ್ರಿಂದ ಏನಾಗುತ್ತೆ ಅಂದ್ರೆ ಸರ್ ನಮ್ಗೆ ಆರೋಗ್ಯ ಪ್ಲಸ್ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಒಬ್ಬ ಬಿಸ್ನೆಸ್ ದಾರರಾಗಿ ನೋಡ್ಲಿಕ್ಕೆ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ. ಆಗ ಏನ್ ಮಾಡಿದ್ವಿ ನಾವು 450 ಇದ್ದಂತ ರೇಟ್ ನ 300 ರೂಪಾಯಿ ತಂದ್ವಿ. ಅಂದ್ರೆ ಇರೋದನ್ನೇ ಕೊಬ್ಬರಿ ಕೂಡ ಹಾಕಿದೀವಿ ಮತ್ತೆ ಶೇಂಗಾ ಕೂಡ ಹಾಕಿದೀವಿ ಅಂತ ಅವರು ಊಟ ಮಾಡಿದವರು ಕೂಡ ತುಂಬಾ ಚೆನ್ನಾಗೈತೆ ಅಂತ ಹೇಳಿದ್ರು. ಮತ್ತೆ ಇದು ಸ್ಟಾರ್ಟಿಂಗ್ ಉಕ್ಕುತ್ತೆ, ಏನಾದ್ರು ನಾವು ಏನಾದ್ರು ಹಪ್ಪಳ ಕರೆದ್ರೆ ಅಥವಾ ಈ ಮೆಣಸಿನಕಾಯಿ ಬೋಂಡ ಆ ತರ ಕರೆದ್ರೆ ಉಕ್ಕುತ್ತೆ ಅಂತ ಅವ್ರು ಹೇಳ್ತಾ ಇದ್ರು. ನಾವು ಅದಕ್ಕೆ ಸ್ವಲ್ಪ ತಜ್ಞರನ್ನ ವಿಚಾರಿಸಿ ಹಿಂಗೆ ಉಕ್ಕುತ್ತರ ಎಣ್ಣೆ ಯಾವ ತರ ಮಾಡ್ಬೇಕು ಅಂತಂದಕ್ಕೆ ಅದನ್ನ ನಾವು ಆಯಿಲ್ ಮಿಲ್ ಮಾಡ್ತೀವಲ್ಲ ಅವಾಗ ನಿಂಬೆ ಹಣ್ಣನ್ನ ಅದಕ್ಕೆ ಬಳಸ್ಬೇಕು. ನಿಂಬೆ ಹಣ್ಣನ್ನೇ ಆಯಿಲ್ಗೆ ಏನ್ ನಾವು ಗಾಣಕ್ಕೆ ಹಾಕ್ತಿವಲ್ಲ ಶೇಂಗಾ ಬೀಜ ಕೊಬ್ಬರಿ, ಅವಾಗ ಹಾಕಿದ್ರೆ ಉಕ್ಕ ಪ್ರಮಾಣ ಕಡಿಮೆ ಆಗುತ್ತೆ. ಯಾಕಂದ್ರೆ ನಾವು ಏನು ಕೆಮಿಕಲ್ ಹಾಕಿಲ್ವಲ್ಲ, ಹಂಗಾಗಿ ಅದ್ ನೈಜ ಸ್ಥಿತಿ ಅದು ತೋರಿಸುತ್ತೆ ಅಂತ. ಆವಾಗ ಮುಂಬರೋ ಅಂತ ಒಂದು ಅಷ್ಟು ದಿವಸದಲ್ಲಿ ಅದನ್ನ ನಾವು ಅಭ್ಯಾಸ ಮಾಡಿದ್ವಿ. ನಿಂಬೆ ಹಣ್ಣು ಹಾಕಿ ನಾವು ಪ್ರಾಯೋಗಿಕವಾಗಿ ನೋಡಿದ್ವಿ, ಅವಾಗ ಅದ್ ನಾವ್ ಏನೇ ಕರೆದ್ರು ಕೂಡ ಅದನ್ನ ಉಕ್ಕಲಿಲ್ಲ. ಆಮೇಲೆ ಮಾರ್ಕೆಟ್ ನಮ್ಗೆ ಈಸಿ ಆಯ್ತು, ಎಲ್ಲ ಒಂದ್ ಕಡೆ ಉಕ್ಕ ಎಣ್ಣೆ ಇದೆ ಅಂತದೋ ಅಂತದ್ದಿತ್ತು. ಆಮೇಲೆ ಇತ್ತೀಚಿನ ದಿನದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸರ್ ಈಗ ಯಾರೋ ಕಸ್ಟಮರ್ಸ್ ನಮ್ಮ ಹತ್ರ ಬಂದ್ರೆ ನಾವು ಅವರನ್ನೇ ನಿಲ್ಲಿಸ್ತೀವಿ. ಯಾಕಂದ್ರೆ ನಾವು ಸ್ಟಾಕ್ ಇಟ್ಕೊಂಡ್ರೆ ಎಣ್ಣೆ ಈಗ ಜನರಿಗೆ ಏನ್ ಕಣ್ ಮುಂದೆ ಇದೆ ಅದೇ ಸತ್ಯ. ಅದಕ್ಕೋಸ್ಕರ ಅವರನ್ನ ನಾವು ನಿಲ್ಲಿಸ್ಕೊಂಡ್ಬಿಟ್ಟು ಅವ್ರ ಎದುರಿಗೆ ಮಿಲ್ ಮಾಡ್ಕೊಡ್ತೀವಿ. ಇಲ್ಲ ಅವ್ರೇನಾದ್ರೂ ನಮ್ಗೆ ತಂದಿದ್ರೆ ಅಂದ್ರೆ ಶೇಂಗಾ ಸೀಡ್ಸ್ ಅವ್ರು ತಂದಿದ್ರೆ ಅವ್ರದ್ದು ಮಿಲ್ಗೆ ಹಾಕ್ಕೊಡ್ತೀವಿ. ಇಲ್ಲ ನಾವು ಶೇಂಗಾ ಸೀಡ್ಸ್ ತಂದಿಲ್ಲ ನೀವೇ ಸೀಡ್ಸ್ ಕೊಡಿ, ನಿಮ್ದು ಕೊಬ್ಬರಿ ಬೇಕಾ ಎಣ್ಣೆ ಅಥವಾ ನಾವು ಮಿಕ್ಸ್ ಇರ್ಬೇಕಾ ಅಥವಾ ಈ ತರ ಇರ್ಬೇಕಾ, ಎಳ್ಳು ಮಿಕ್ಸ್ ಇರ್ಬೇಕಾ ಸಪ್ರೇಟ್ ಇರ್ಬೇಕಾ ಅಂತ ಅವ್ರ ಕಸ್ಟಮರ್ ನಾವು ಕೇಳ್ತೀವಿ. ಅವ್ರು ಯಾವುದನ್ನ ಬಯಸ್ತಾರೋ ಅವ್ರ ಎದುರುಗಡೆನೆ ನಾವು ತೂಕ ಮಾಡಿ ಕ್ವಾಂಟಿಟಿನ ಹಾಕಿ ಅವ್ರಿಗೆ ಅದು ಎಷ್ಟು ಎಣ್ಣೆ ಬರುತ್ತೆ, 3 ಕೆಜಿ ಶೇಂಗಾ ಹಾಕ್ರಿ ಅಂದ್ರೆ 1.25 ಲೀಟ್ರ್ 1 ಲೀಟ್ರ್ ಬಂದ್ರೆ ಅಷ್ಟನ್ನೇ ಒಯ್ತಾರೆ ಸರ್. ಅವ ಬೀಜದ್ದು ಮತ್ತೆ ನಮ್ಗೆ ಏನು ಗಾಣದಲ್ಲಿ ಅರಿತೀವಲ್ಲ ಅದ್ರ ಕೂಲಿನ ಅವ್ರು ನಮ್ಗೆ ಕೊಡ್ತಾರೆ. ಈಗ ನೀವು ಕೊಬ್ಬರಿ ಮತ್ತೆ ಶೇಂಗಾ ಮಿಕ್ಸ್ ಮಾಡಿ ಎಣ್ಣೆ ತೆಗಿತೀವಿ ಅಂದ್ರಲ್ಲ, ಇದರಿಂದ ಏನಾದರೂ ಅದು ಕ್ವಾಲಿಟಿ ಮೇಲೆ ಏನಾದರೂ ಪರಿಣಾಮ ಆಗಲ್ವಾ? ಇಲ್ಲ ಸರ್, ಅದು ಶುದ್ಧವಾದ ಕೊಬ್ಬರಿ. ಯಾಕೆಂದ್ರೆ ಈಗೆಲ್ಲ ಇತ್ತೀಚೆಗೆ ಹೇಳ್ತಾರೆ ಶೇಂಗಾ ಇದಕ್ಕಿಂತ ಕೊಬ್ಬರಿನೇ ಬಳಸ್ರಿ ಅಂತ ಎಲ್ಲ ತಜ್ಞರು ಹೇಳ್ತಾ ಇದ್ದಾರೆ. ಕೊಬ್ಬರಿ ಬಳಸೋದ್ರಿಂದ ತುಂಬಾ ಆರೋಗ್ಯಕರವಾಗಿರುತ್ತೆ. ಆರೋಗ್ಯಕರ ಒಳ್ಳೇದು, ಆದ್ರೆ ಎರಡು ಮಿಕ್ಸ್ ಆಗುತ್ತಲ್ಲ. ಯಾಕಂದ್ರೆ ಕೊಬ್ಬರಿ ಕೆಲವು ಕಡೆ ಕೊಬ್ಬರಿ ಎಣ್ಣೆನೆ ಬಳಸ್ತಾರೆ, ಕೆಲವು ಕಡೆ ಶೇಂಗಾ ಎಣ್ಣೆನೆ ಬಳಸ್ತಾರೆ. ಎರಡೂ ಇದು ಮಿಕ್ಸ್ ಆಗಿ ಬರುತ್ತಲ್ಲ, ಅದರಿಂದ ಏನಾದರೂ ಈ ಬಹಳ ದಿನ ಇಡೋದು ಇದ್ರಲ್ಲಿ ಏನಾದರೂ ಏನೊಂದು ತೊಂದರೆ ಆಗುತ್ತಾ ಏನಂತ? ಸರ್, ನೀವು ಕೇಳಿದ್ದಂಥದ್ದು ತುಂಬಾ ಒಳ್ಳೇದು. ಈಗ ಎರಡನ್ನು ನಾವು ಯಾಕೆ ಮಿಕ್ಸ್ ಮಾಡ್ತಾ ಇದೀವಿ ಅಂತ ಹೇಳೋದಾದ್ರೆ, ಈಗ ಶೇಂಗದ್ದೇ ರೇಟ್ ಬಂದು ತುಂಬಾ ಕಾಸ್ಟ್ಲಿ ಆಗುತ್ತೆ, ಈಗ ಜನಸಾಮಾನ್ಯರು ತಗೊಳಕ್ಕಾಗಲ್ಲ. ಅದು ಕೊಬ್ಬರಿನೂ ಇದೆ, ಆದ್ರೆ ಕೊಬ್ಬರಿ ಏನಾಗುತ್ತೆ ಆಯಿಲ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಅಂದ್ರೆ 1 ಲೀಟ್ರ್ ಕೊಬ್ಬರಿ ಎಣ್ಣೆ ಮಾಡ್ಬೇಕಂದ್ರೆ ನಮಗೆ 1.5 ಕೆಜಿ 2 ಕೆಜಿ ಕೊಬ್ಬರಿಗೆ ನಾವು ಮಾಡ್ಬೋದು. ಅಂದ್ರೆ ಇದರಲ್ಲಿ ಎಣ್ಣೆ ಜಾಸ್ತಿ ಸಿಗುತ್ತೆ, ಅದು ಒಂದ್ ಇಟ್ಕೊಂಡ್ವಿ. ನಾವು ಅವ್ರಿಗೆ ಹೇಳಿದ್ವಿ ಈ ತರ ಈ ತರ ಇದೆ, ನಾವು ಫಸ್ಟ್ ಬಳಸಿ ನೋಡಿದ್ವಿ ಅದನ್ನ, ಅದು ತುಂಬಾ ಚೆನ್ನಾಗಿದೆ ಅಂತ. ಮತ್ತೆ ಈ ಕೊಬ್ಬರಿ ಎಣ್ಣೆ ತಿಂದ್ರಿ ಅಂದ್ರೆ ಚಿತ್ರದುರ್ಗ ಅಥವಾ ನಮ್ಮ ಹೊಸದುರ್ಗದವರಿಗೆ ಕೊಬ್ಬರಿ ಎಣ್ಣೆ ತಿಂದ ಅಭ್ಯಾಸ ಇಲ್ಲ, ಇದು ಒಂದು ಪ್ಲಸ್ ಪಾಯಿಂಟ್ ಮಾಡಿದ್ವಿ ಸರ್. ಈಗ ನಮ್ಗೆ ಕೊಬ್ಬರಿ ವಾಸನೆ ಅಂದ್ರೆ ಆಗಲ್ಲ, ಅಥವಾ ಕೊಬ್ಬರಿ ಅಂದ್ರೆ ನಾವು ತಲೆಗಷ್ಟೇ ಹಚ್ಕೊಂತೀವಿ ನಮ್ಗೆ ಊಟ ಮಾಡಕ್ ಆಗಲ್ಲ ಅಂತಿದ್ರಲ್ಲ, ಅದಕ್ಕೆ ಏನಾದ್ರು ಮಾಡಿ ಕೊಬ್ಬರಿ ಸ್ಮೆಲ್ ಹೋಗ್ಬೇಕು ಅಥವಾ ಅವ್ರ ಕೊಬ್ಬರಿ ತನ ಅದ್ರಲ್ಲಿ ಕಾಣಬಾರದು ಅಂತ ಶೇಂಗಾ ಬೀಜನ ಮಿಕ್ಸ್ ಮಾಡಕ್ಕೆ ಶುರು ಮಾಡಿದ್ವಿ. ಇದು ಒಂದಾಯ್ತು. ಮತ್ತೆ ಮಾರ್ಕೆಟ್ ತುಂಬಾ ಈಸಿ ಆಯ್ತು, ಕಡಿಮೆ ರೇಟಿಗೆ ಅಂದ್ರೆ ಜನರ ನಿರೀಕ್ಷೆಗೆ ಕೊಡ್ಲಿಕ್ಕಾಯ್ತು. ಇನ್ನೊಂದು, ಅವರು ಶೇಂಗದ ಮರೆಯಲ್ಲಿ ಕೊಬ್ಬರಿ ಕೂಡ ಅವರು ಸೇವನೆ ಮಾಡ್ಲಿಕ್ಕೆ ಅದು ಒಂದಾಯ್ತು ಅನ್ನೋ ಉದ್ದೇಶ ಇಟ್ಕೊಂಡು ಈ ತರ ಮಾಡಿದ್ವಿ. ಮತ್ತೆ ನೀವು ಕೇಳ್ದಂಗೆ ತುಂಬಾ ದಿವಸದ ತನಕ ಇಟ್ಟರೆ ಹಾಳಾಗಲ್ವಾ ಅಂತ. ಸರ್, ಈಗ ಯಾವುದೇ ಆಹಾರ ಹಾಳಾಗುತ್ತೆ, ಅದ್ರ ಗುಣ ಅದು. ಯಾಕಂದ್ರೆ ತುಂಬಾ ದಿವಸ ಇಡ್ಲಿಕ್ಕೆ ಕೆಮಿಕಲ್ಸ್ ಮಾತ್ರ ಹಾಕಿದ್ರೆ ಅದು ತುಂಬಾ ದಿವಸ ಇರುತ್ತೆ, ನ್ಯಾಚುರಲ್ ಆಗಿ ಬಂದ್ರೆ ಖಂಡಿತ ಹಾಳಾದೇ ಆಗುತ್ತೆ ಅದು. ಆದ್ರೆ ನಮ್ಗೆ ಎಷ್ಟು ಬೇಕು ಅಥವಾ ನನಗೆ ನನ್ನ ಮನೆಗೆ ಬಜೆಟ್ ನೋಡ್ಕೋಬೇಕು ಮತ್ತೆ ಎಷ್ಟು ಬಳಸ್ತೀನಿ ಇನ್ನ ಅಂತದ್ ನೋಡ್ಕೋಬೇಕು. ಒಮ್ಮೆಗೆ 10-20 ಲೀಟ್ರ್ ತಂದು ಇಡಬಾರ್ದು, ಅದು ನನಗೆ ಎಷ್ಟು ಬೇಕಾಗುತ್ತೆ ಅನ್ನ ಅಷ್ಟು ಕೊಟ್ರೆ ಅದಂಗೆ 2-3 ತಿಂಗಳಿಗೆಲ್ಲ ಹಾಳಾಗಲ್ಲ ಸರ್. ಅದೇನಿದ್ರು 7-8 ತಿಂಗಳ ಮೇಲೆ ನಾವು ನೀಟಾಗಿ ಇಟ್ಕೋಬೇಕು ಅದನ್ನು ವಾತಾವರಣದಲ್ಲಿ, ಮತ್ತೆ ಕ್ಯಾನು ಅದೆಲ್ಲ ಹಾಕ್ಬೇಕಾರೆ ತೇವಾಂಶ ಇರಬಾರ್ದು, ಆ ತರ ಎಲ್ಲ ನೀಟಾಗಿ ನಾವು ಇಟ್ಕೊಂಡ್ರೆ ಶೇಖರಣೆ ಮಾಡಿ ಇಟ್ಕೋಬಹುದು, ಏನ್ ತೊಂದರೆ ಇಲ್ಲ. ಈಗ ನಮ್ಮ ಜನಗಳು ಏನಂದ್ರೆ ಈ ಪ್ಯಾಕಿಂಗ್ ಅಂತದೆಲ್ಲ ನೋಡಿ ಆಕರ್ಷಿತರಾಗ ಜಾಸ್ತಿ. ನೀವು ಅದನ್ನ ಪ್ಯಾಕಿಂಗ್ ಮಾಡಿ ಮಾಡ್ತೀರಾ ಅಥವಾ ಕ್ಯಾನಿಗೆ ತುಂಬಿ ಆ ತರ ಕೊಡ್ತೀರಾ, ಬಾಟಲ್ ತರ ಮಾಡ್ತೀರಾ, ಯಾವ ರೀತಿ ಮಾಡ್ತೀರಾ? ಸರ್, ಅದು ನೀವು ಹೇಳಿದ್ದು ಒಳ್ಳೇದು, ಆದ್ರೆ ಈಗ ಜನ ಸ್ವಲ್ಪ ನನ್ಗನ್ಸಿದ ಮಟ್ಟಿಗೆ ಈಗ ಪ್ಯಾಕಿಗೆ ಎಷ್ಟು ದಾಪಗಾಲ ಇಟ್ಟು ಹೋಗಿದ್ರು ಅಷ್ಟೇ ಹಿಂದಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ ಪ್ಯಾಕ್ ಒಳಗಿರೋದು ಏನೋ ಒಟ್ಟು ಅಗಾಧ ಅನ್ನ ಅಂತದ್ದು ಅಥವಾ ಅದು ಗುಟ್ಟು ಅನ್ನೋಂಥ ಸ್ವಲ್ಪ ಮನವರಿಕೆ ಆಗಿದೆ. ಅದಕ್ಕೆ ಪ್ಯಾಕುಗಿಕ್ಕೂ ನೋಡಂಗಿಲ್ಲ, ಈಗ ಒಟ್ಟು ಶುದ್ಧವಾಗಿದೆಯಾ, ನಮ್ಮ ಕಣ್ಣೆದುರಿಗೆ ಆಗ್ತಾ ಇದೆಯಾ, ಅದೇ ಸತ್ಯ ಅಂತ ಅಂತಾರೆ. ಹಂಗಾಗಿ ನಾವು ಏನು ಪ್ಯಾಕು ಕೂಡ ಇವತ್ತಿಗೆ ಮಾಡಿಲ್ಲ ಸರ್. ನಾವೆಲ್ಲ ಕ್ಯಾನಿಗೆ ಈ ಕಸ್ಟಮರ್ಸ್ ಬಂದರೆ ಅಂದರೆ ಅವರೇ ಸರ್ವಿಸ್ ಕೊಟ್ಟರೆ ಅಂದರೆ ಅವ್ರ ಶೇಂಗ ಬೀಜ ಹಾಕಿದರೆ ಅವರೇ ಎಲ್ಲ ಕ್ಯಾನು ಎಲ್ಲ ಹೊರತರ್ತಾರೆ ಬಾಕ್ಸು. ನಾವು ಕೊಡೋದಾದರೆ ನಮ್ಮದು ಲೀಟ್ರ್ ಕ್ಯಾನಲ್ಲಿ ನಾವು ಕೊಡ್ತೀವಿ. ಅದಕ್ಕೇನು ಮತ್ತೇನು ಪ್ಯಾಕಿಂಗು ಮತ್ತು ಅದಕ್ಕೇನು ಬಣ್ಣ ಬಳಿಯೋಕ್ಕೆ ಹೋಗಿಲ್ಲ ಸರ್. ನಾವು ಏನು ಹಿಂಗೆ ಇದ್ದೀವಿ ನೋಡಿ ಸ್ವಾಮಿ, ನಾವು ಇರೋದೇ ಹಿಂಗೆ ಅಂತ ಅವ್ರ ಎದುರಿಗೆ ಕೊಡ್ತೀವಿ ಸರ್. ನೀವು ಎಣ್ಣೆ ಗಾಣದಿಂದ ತೆಗಿತೀರಾ, ಗಾಣ ಹಾಕಿರ್ತಾರ, ಹೇಗಿದೆ ಸರ್ ಅದು? ಹೆಂಗಿದೆ ಅಂದ್ರೆ ಈಗ ನಮ್ಗೆ ಅದು ಎಫ್ ಇ ಒ ಕಡೆಯಿಂದ ಗಾಣ ಇದೆ ಸರ್, ಅದು ಹಾಕಿದ್ದಾರೆ. ಸ್ವಂತಕ್ಕೆ ನಮ್ಗೆ ಅಂತ ನಾವು ಗಾಣ ಹಾಕೊಂಡಿಲ್ಲ, ಅದು ಯೂಸ್ ಮಾಡೋದಲ್ಲೇ ಇತ್ತು, ಅವ್ರು ಯಾರು ಅದನ್ನ ಬಳಸ್ತಾ ಇರ್ಲಿಲ್ಲ. ಈಗ ನಾವು ನಮ್ಮ ಸ್ವಸಹಾಯ ಸಂಘದಲ್ಲಿ ತಗೊಂಡು ಅದನ್ನ ಬಳಸ್ಕೊಂಡು ಅದನ್ನ ಮಾಡ್ತಾ ಇದ್ವಿ. ಈಗ ನಾವು ಸ್ವಂತಕ್ಕೆ ಈಗೇನು ಈಗ ಉತ್ಪಾದನೆ ಇದೆಯಲ್ಲ ಸರ್, ಈಗ ಒಂದು ಜಿಲ್ಲೆ ಒಂದು ಉತ್ಪಾದನೆ ಒಳಗೆ ನಮ್ಗೆ ಸಾಕಷ್ಟು ಸಬ್ಸಿಡಿ ತಗೋಕ್ಕೂ ಅವಕಾಶ ಇದೆ. ಮುಂದಿನ ದಿನದಲ್ಲಿ ಇದನ್ನ ಈಗ ನಾವು ಈಗ ಗಾಣನ ನಾವೇ ಈಗ ಸ್ವಂತಕ್ಕೆ ಅದನ್ನ ಹಾಕ್ಸ್ಕೊಂತ ಇದೀವಿ. ಈಗ ಒಂದ್ ಸ್ವಲ್ಪ ಅನುಭವನು ಆಯ್ತು, ಅದ್ರ ಜೊತೆಗೆ ಈಗ ಹೆಂಗ್ ಮಾಡ್ಬೇಕು ಅನ್ನೋಂತದ್ದಾಯ್ತು, ಅಂದ್ರೆ ಅದರ ಲಾಭ ನಷ್ಟ ಗೊತ್ತಾಗಿದೆ. ಇನ್ಮೇಲೆ ಅದನ್ನ ನಾವೇ ಸ್ವಂತಕ್ಕೆ ಹಾಕ್ಬೇಕು ಅಂತ ಇದೀವಿ ಸರ್, ಮಾಡ್ತೀವಿ. ಹೇಳಿದ್ರೆ 20 ಜನ ಇದೀವಿ ಅಂತ ಹೇಳಿ, ಹೌದು, ಯಾವ ರೀತಿ ಕೆಲಸ ಮಾಡೋದ್ರೆ ಹಂಚಿಕೊಂಡು ಕೆಲಸ ಮಾಡ್ತಾರೆ, ಯಾವ ರೀತಿ ಮಾಡ್ತಾರ ಸರ್? ಈಗ ನಮ್ಮಲ್ಲಿ 20 ಜನ ಇದೀವಿ ಅಂದ್ರೆ ಅವ್ರು 20 ಜನನು ಕೂಡ ಎಲ್ಲ ಕೆಲಸ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ಈಗ ಇಲ್ಲಿ ಕೂಡ ಅಷ್ಟು ಸಮೃದ್ಧಿಯಾಗಿರಕ್ ಸಾಧ್ಯ ಇಲ್ಲ. ಅಂದ್ರೆ ಅವ್ರಿಗೆ ಅವ್ರದ್ದೇ ಆದ ವ್ಯವಸಾಯ, ಯಾಕಂದ್ರೆ ಎಲ್ಲ ಮೂಲ ಉದ್ದೇಶ ವ್ಯವಸಾಯ ಆಗಿರೋದ್ರಿಂದ ಶಿಫ್ಟ್ ಮಾಡ್ಕಂತೀವಿ ಸರ್. ನಾವೀಗ ಈಗ ನಾನು ಈ ವಾರ ಖಾಲಿ ಇದ್ದೀನಿ, 2 ವಾರ ನಾನು ಇಂಥ ಪ್ರಾಡಕ್ಟ್ ಮಾಡ್ತೀನಿ ಅಂತ. ಮತ್ತೆ ನಾವು ಇದ್ರ ಜೊತೆಗೆ ಸ್ವಲ್ಪ ಈ ಮೈಗೆ ಬಳಸೋಂಥ ಸೋಪ್ ಕೂಡ ನಾವು ಮಾಡ್ತಾ ಇದೀವಿ ಸರ್. ಇದರಲ್ಲಿ ಏನು ನಾವು ಕೊಬ್ಬರಿ ಹಾಕಿದಾಗ ಅದು ಇದು ಬರುತ್ತಲ್ಲ, ಹಿಂಡಿ ಬರ್ತಿಲ್ಲ, ಅದರಲ್ಲಿ ಆಯಿಲ್ ಕಂಟೆಂಟ್ ಅಷ್ಟು ತೆಗಿಯಲ್ಲ, ಕಡಿಮೆ ತೆಗೆಸ್ಕೊಂತಂದು ನಾವು ಅದನ್ನ ಸೋಪ್ ಮಾಡ್ತಾ ಇದ್ದೀವಿ. ಅದನ್ನೆಲ್ಲ ಅವ್ರ ಮನೆಗೆ ಕೊಡ್ತೀವಿ ನಾವು. ನೀವು ಉದಾಹರಣೆಗೆ ನಿಮಗೆ 3 ಸೋಪ್ ಮಾಡೋಕ್ಕಾಗತ್ತ ಒಂದ್ ದಿವಸ, ಅಥವಾ 1-10 ಮಾಡೋಕ್ಕಾಗತ್ತ, ಅಥವಾ ಅವ್ರವ್ರಿಗೆ ಎಷ್ಟು ಟೈಮ್ ಇರುತ್ತೋ ಆ ಟೈಮಲ್ಲಿ ರಿಟರ್ನ್ ಮಾಡ್ತಾರೆ ನಮಗೆ. ನಾವು ಅವ್ರಿಗೆ ಒಂದು ರೇಟ್ನ ಫಿಕ್ಸ್ ಮಾಡಿದ್ದೀವಿ, ರಾ ಮೆಟೀರಿಯಲ್ ಅವ್ರಿಗೆ ಕೊಡ್ತೀವಿ, ತಗೊಂಡು ಹೋಗ್ತಾರೆ ಅದನ್ನು ತೂಕ ಮಾಡಿಸಿ, ಮತ್ತೆ ಅದೇ ತರ ನಾವು ಅದನ್ನ ಖರೀದಿ ಮಾಡ್ಕೊಂಡು ನಾವೊಂದು ರೇಟಿಗೆ ಮಾರ್ಕೆಟ್ ಅನ್ನ ಮಾಡ್ತೀವಿ ಸರ್. ಮಾರ್ಕೆಟ್ ಮಾಡೋರು ಇಂತಾರೆ ಅಂತಿಲ್ಲ, ಅದು ಸರ್ತಿ ಮಾಡ್ಕೊಂಡು ಯಾರಾದ್ರೂ ಅವು ಹೋಗ್ಬೋದು. ಬಟ್ ಅವತ್ತು ಮಾರ್ಕೆಟ್ಗೆ ಏನು ಹೋಗ್ತಾರೆ, ಸರಾಸರಿ ಅವರ ಒಂದು ಆದಾಯವನ್ನ ಕೊಡ್ಬೇಕಾಗುತ್ತೆ ಸರ್ ನಾವು ಇಲ್ಲಿ ಸ್ವಸಹಾಯ ಸಂಘದಿಂದ. ಅಂದ್ರೆ ಅದ್ ನಾವು ಒಂದ್ ಸ್ವಲ್ಪ ಪ್ರೇರಣೆ ಮಾಡ್ಬೇಕು ಅಂತ 50 ಮಾರಿದವರಿಗೆ 100 ಮಾರಿದವರಿಗೆ ಈ ತರ ಪ್ರೈಸ್ ಅನ್ನು ಕೂಡ ನಾವು ಇಟ್ಟಿದೀವಿ. ಒಟ್ಟು ನಮ್ಮ ಹತ್ರ ತಗೊಂಡೋಗಿ ಅವ್ರು ಯಾವ ರೀತಿ ಇದು ಮಾಡ್ತಾರೋ ಆ ತರ ನಾವು ಅದನ್ನ ನೋಡಿ ಇದು ಮಾಡ್ಕಂತೀವಿ. ಹೌದಾ, ನೀವು ಮಾರ್ಕೆಟಿಂಗ್ ಅಂದಾಗ ನೆನಪಾಯ್ತು. ಈಗ ನೀವು ಎಣ್ಣೆ ಜೊತೆಗೆ ಸೋಪು ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತಾರೆ, ಎಲ್ಲೆಲ್ಲಿ ಅದನ್ನ ನೀವು ಕಳಿಸ್ಲಿಕ್ಕೆ ಸಾಧ್ಯ ಇರುತ್ತೆ ನಿಮಗೆ? ಸರ್, ನಾನೀಗ ಸೋಪನ್ನ ಇಲ್ಲಿಂದ ಬೆಳಗಾಂ ತನಕ ಕಳಿಸ್ತಾ ಇದ್ದೀವಿ ಸರ್. ಅದನ್ನ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾ ಐತೆ. ಫಸ್ಟ್ ಎಲ್ಲ ನಾವೆಲ್ಲ 20 ಜನ ನಮ್ಮ ನಮ್ಮ ರಿಲೇಷನ್ಗೆ ಕೊಟ್ಬಿಟ್ವಿ ಫಸ್ಟ್, ಯಾಕಂದ್ರೆ ನಮ್ಮೇಲೆ ಕಾನ್ಫಿಡೆನ್ಸ್ ಯಾರಿಗಿದೆಯೋ ಅವ್ರಿಗೆ ಮಾರಾಟ ಮಾಡ್ತಾ ಬಂದ್ವಿ. ಇವತ್ತು ಒಳ್ಳೆ ರಿಸಲ್ಟ್ ಇದೆ ಸರ್, ಬಹಳ ಚೆನ್ನಾಗಿದೆ ಸೋಪು. ಏನು ಕೆಮಿಕಲ್ ಹಾಕಲ್ಲ ಸರ್ ನಾವು ಆ ಸೋಪಿಗೆ, ಹಂಗಾಗಿ ಚೆನ್ನಾಗಿದೆ ಅಂತ. ಈಗ ಒಮ್ಮಿಗೆ ಏನಾರು ನಮ್ಮ ಹಳ್ಳಿಗೆ ಬಂದ್ರೆ ನೆಂಟರು ಅವರೆಲ್ಲ ಒಂದು 10-20 ಹಿಂಗ್ ತಗೊಂಡು ಹೋಗ್ಬಿಡ್ತಾರೆ. ಹಂಗಾಗಿ ಮಾರ್ಕೆಟ್ ಇನ್ನೆಲ್ಲೂ ಅಂತ ಬೃಹದಾಕಾರ ಮಾಡಕ್ ಹೋಗಿಲ್ಲ ಸರ್. ಈಗ ನಮ್ಮ ಉತ್ಪಾದನೆಗೂ ನಮ್ಮ ಮಾರ್ಕೆಟ್ಗೂ ಕರೆಕ್ಟ್ ಇದೆ, ಇನ್ನು ಹೆಚ್ಚಿಸ್ಕೋಬೇಕು ಸರ್. ಹೆಚ್ಚಬೇಕು ಅಂದ್ರೆ ನಮ್ಗೆ ನಮ್ದೇ ಆದಂತದ್ದು ಒಂದ್ ಸ್ವಲ್ಪ ಜಾಗ ಬೇಕು, ರಾ ಮೆಟೀರಿಯಲ್ ಇಟ್ಕೊಳ ಅಂತದ್ದು ಸ್ವಲ್ಪ ಇದೆಲ್ಲ ನೋಡ್ಕೊಂಡು ಅದನ್ನೇ ಮುಂದುವರಿಬೇಕಂತಿದೀವಿ. ಈ ಎಣ್ಣೆ ಮಾರ್ಕೆಟ್ ಹೆಂಗ್ ಮಾಡ್ತಾರೆ ಸರ್? ಎಣ್ಣೆದು ಅದೇ ತರ ಮಾಡ್ತಾ ಇದೀವಿ. ಈಗ ನಮ್ಗೆ ಈಗ ಏನ್ ಸ್ಟಾಲ್, ಈಗ ನಾವು ಈಗ ಚಿತ್ರದುರ್ಗ JD ಆಫೀಸಿಂದ ನಮ್ಗೆ ಸ್ಟಾಲ್ ಕೊಟ್ರು, ಆಮೇಲೆ ಇಲ್ಲಿಂದ ಬೆಳಗಾವಿಗೆ, ಈಗ ಬೆಳಗಾವಿಯಲ್ಲಿ ಸೆಷನ್ ನಡಿಬೇಕಾರೆ NRLM ಒಳಗೆ ನಮ್ಗೆ ಇದ ಮಳಿಗೆ ಹಾಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ರು ಬೆಳಗಾವಲ್ಲಿ. ಅಲ್ಲಿ ಕೂಡ ನಮ್ಗೆ ನಮ್ಮ ಸ್ನೇಹಿತರು ಹೋದ್ರು, ನಾವ್ ಅಲ್ಲಿ ಹೋಗ್ಲಿಲ್ಲ, ಆದ್ರೆ ನಮ್ಮ ಮೆಟೀರಿಯಲ್ಸ್ ತಗೊಂಡೋದ್ರು. ಮತ್ತೆ ಬೆಂಗಳೂರಲ್ಲಿ ಕೃಷಿ ಮೇಳಕ್ಕೆ ಈಗ ನಮ್ಮ ಸ್ನೇಹಿತರು, ಈಗ ಚಳ್ಳಕೆರೆಯಲ್ಲಿ ಕೂಡ ಪ್ರಾಡಕ್ಟ್ ಅನ್ನ ಮಾಡ್ತಾ ಇದಾರೆ ಸರ್ ನಮ್ಮ ಸ್ನೇಹಿತರು ಒಬ್ರು ಅಮೃತ ಅಂತ, ಅವ್ರು ಕೂಡ ಬೇರೆ ಮಾರ್ಕೆಟ್ ಇದ್ರೆ ನಮ್ಮ ಹತ್ರ ತಗೊಂಡೋಗ್ತಾರೆ ಎಲ್ಲ ವ್ಯಾಲ್ಯೂ ಎಡಿಷನ್ದು ಇದು ಎಲ್ಲ ಕೂಡ. ಯಾಕೆಂದ್ರೆ ಒಬ್ರೊಬ್ರು ಈಗ ನಾನು ಈ ತರ ಹೋಗ್ತಾ ಇದ್ದೀನಿ, ಈಗ ನಿಮ್ಗೆ ಆಗಿಲ್ಲ ಅಂದ್ರೆ ನಿಮ್ಮ ಮೆಟೀರಿಯಲ್ ಕೊಡಿ ಅಂತ ಕೇಳ್ತಾರೆ. ಈಗ ನಾವು ಹೋಗ್ತಾ ಇದ್ದಾಗ ಅವ್ರ ಮೆಟೀರಿಯಲ್ ನಾವು ತಗೊಂಡೋಗ್ತೀವಿ. ಮೊನ್ನೆ ಸಾಣಿಹಳ್ಳಿನಲ್ಲಿ ನಾಟಕೋತ್ಸವ ಆಯ್ತು, ಇಲ್ಲಿ ಕೂಡ ನಮ್ಗೆ ಕೃಷಿ ಇಲಾಖೆಯವರು ನಮ್ಗೆ ಮಳಿಗೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರು. ಆ ತರ ಮಾಡ್ತಾ ಇದೀವಿ ಸರ್. ಈಗ ನೀವು ಹೇಳಿದ್ರೆ ಒಂದು ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಒಂದು ಜಿಲ್ಲೆ ಒಂದು ಉತ್ಪನ್ನದಲ್ಲಿ ಶೇಂಗಾ ಬಂದಿದೆ ಅಂತ, ಈ ಒಂದು ಯೋಜನೆಯಿಂದ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಯಾವ ರೀತಿ ಲಾಭ ಆಗುತ್ತೆ ಅಂತ ಕೇಳ್ಬೋದು. ಖಂಡಿತ ಸರ್, ಇದು ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಇದು ಈಗ ನಮ್ಗೆ ಕೆಲಸ ಮಾಡ್ಬೇಕೀಗ, ನಾವು ಒಂದು ಉತ್ಪಾದನೆ ಮಾಡ್ಬೇಕು ಅಂದ್ರೆ ಬಂಡವಾಳ ಕೂಡ ಅಷ್ಟೇ ಮುಖ್ಯ. ಈಗ ಬಂಡವಾಳ ಕೊಡ್ತಾರೆ, ಈಗ ಇಲ್ಲಿ ನಮ್ಗೆ ಸಬ್ಸಿಡಿ ರೂಪದಲ್ಲಿ ಬಂಡವಾಳ ಕೊಡ್ತಾರೆ, ಮತ್ತೆ ಇಲ್ಲಿ ಯಾವುದೇ ರೀತಿ ರೆಕಮೆಂಡ್ ಇಲ್ಲ ಸರ್. ಈಗ ಯಾರ್ಯಾರೋ ಪ್ರಭಾವಿ ವ್ಯಕ್ತಿಗಳ ಒಂದು ಬೇಕಾಗ್ತಿತ್ತೆ, ಯಾರೋ ಗೊತ್ತಿರೋರು ಬೇಕಾಗುತ್ತೆ, ಇದು ಏನು ಇಲ್ಲ, ನಾವು ಆನ್ಲೈನ್ ಅಲ್ಲಿ ಅರ್ಜಿ ಹಾಕ್ತಿವಿ. ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ. ಹಂಗಿದ್ದಾಗ ನಾವು ಯಾರು ದುಡಿತೀವೋ ಅಂದ್ರೆ ಸ್ಮಾಲ್ ಸ್ಮಾಲ್ ಇಂಡಸ್ಟ್ರಿ, ಸಣ್ಣ ಸಣ್ಣದಾಗಿ ಉದ್ಯಮವನ್ನು ನಾವು ಶುರು ಮಾಡಿದೀವೋ, ಅವರನ್ನ ಮುಖ್ಯವಾಹಿನಿಗೆ ತರಬೇಕು, ಅದರಲ್ಲೂ ಮಹಿಳೆಯರನ್ನ ತರಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ತಂದಿರೋದ್ರಿಂದ ನಮ್ಗೆ ಈಗ ಸಣ್ಣ ಉದ್ಯಮ ನಾವು ಶುರು ಮಾಡಿದೀವಿ, ನಾಳೆ ಇದನ್ನೇ ಬೃಹದಾಕಾರ ಮಾಡಬೇಕು, ಇನ್ನೂ ಹತ್ತು ಹಲವಾರು ಮಹಿಳೆಯರಿಗೆ ನಾವು ಕೆಲಸ ಕೊಡಬೇಕು ಅಂತಂದ್ರೆ ಈ ಯೋಜನೆ ನಮಗೆ ತುಂಬಾ ಲಾಭ ಆಗುತ್ತೆ ಅಂತ ನಾನಾದ್ರೂ ಅಂದ್ಕೊಂಡಿದ್ದೀನಿ ಸರ್. ಈಗ ನೀವು 20 ಜನ ಕೆಲಸ ಮಾಡೋದ್ರಿಂದ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಒಂದು ಜವಾಬ್ದಾರಿಗಳಿರ್ತವೆ, ಇದರ ಒಂದು ಸಂಘದ ಲೆಕ್ಕಪತ್ರ ಹೆಂಗೆ ಮಾಡ್ತೀರಾ, ಅಂದರೆ ವ್ಯವಹಾರ ಯಾವ ರೀತಿ ಇರುತ್ತೆ, ಲಾಭ ನಷ್ಟ ಇದರದಲ್ಲಿ ಯಾವ ರೀತಿ ಲೆಕ್ಕ ಹಾಕ್ತೀರಾ? ಯಾಕೆಂದ್ರೆ ಯಾವುದೇ ವಿಷಯ ಅಂತಂದಾಗ ನಾವು ಲೆಕ್ಕಪತ್ರ ಹಣಕಾಸಿನ ವ್ಯವಹಾರದಲ್ಲಿ ಬಹಳ ಹೌದು, ಅದರಲ್ಲಿ ನಾವು ಸ್ವಲ್ಪ ಮಹಿಳೆಯರು ಅಂದಾಗ ತುಂಬ ಒಂದು ರೂಪಾಯಿಗೂ ಕೂಡ ನಾವು ಕೂಡಿಟ್ಟಿರ್ತೀವಿ. ಹೌದು, ಮಾಡಲೇಬೇಕು ಅದನ್ನ ಸರ್. ಅದಕ್ಕೆ ನಮಗೆ ಈಗ ಪ್ರತಿನಿಧಿಗಳು ಅಂತ ಇಬ್ರು ನಾವು ಸಂಘದಿಂದ ಆಯ್ಕೆ ಮಾಡಿದೀವಿ. ಈಗ ಯಾವುದೇ ವ್ಯವಹಾರ ಮಾಡಿದ್ರು, ಬ್ಯಾಂಕ್ ವ್ಯವಹಾರ ಬ್ಯಾಂಕಲ್ಲೇ ಮಾಡ್ತೀವಿ, 10 ರೂಪಾಯಿ ಬಂದರೂ ಕೂಡ ನಾವು ಬ್ಯಾಂಕಿಗೆ ಕಟ್ತೀವಿ, ಮತ್ತೆ ಬ್ಯಾಂಕಿಂದ ರಿಟರ್ನ್ ತರ್ತೀವಿ, ನಾವು ಯಾವುದನ್ನು ಕೈಗಡ ಅಂತ ಇಟ್ಕೊಳಲ್ಲ. ಸಾಲ ಅಂತ ತಗೋಬೇಕಾದ್ರೆ ಸರ್ ನಾವು ಉತ್ಪಾದನೆಗೆ ಅಂತ ಇಲ್ಲಿ ವೈಯಕ್ತಿಕವಾಗಿ ಕೊಡ್ತೀವಿ. ಈಗ ನೀವು ವೈಯಕ್ತಿಕವಾಗಿ ತಗೊಂಡು ವೈಯಕ್ತಿಕವಾಗಿ ಹಣನ ವಾಪಸ್ ಕಳಿಸ್ತಾರೆ. ಈಗ ಸಂಘದ ಉಳಿತಾಯ ಮತ್ತೆ ಆ ತರ ವಹಿವಾಟನ ಬೇರೆ ಲೆಕ್ಕ ಮಾಡಿದೀವಿ. ನಾವು ಇದು ಪ್ರಾಡಕ್ಟ್ ಬೈ ಪ್ರಾಡಕ್ಟ್ ಇಂದ ಬೇರೆ ಬುಕ್ ಮಾಡಿದೀವಿ. ಯಾಕಂದ್ರೆ ಬೈ ಪ್ರಾಡಕ್ಟ್ ಅಲ್ಲಿ ಏನ್ ಬರುತ್ತೆ, ಯಾರು ತಗೊಂಡೋಗ್ತಾರೆ, ಯಾರು ಇದು ಮಾಡ್ತಾರೆ ಅನ್ನೋಂಥದ್ದು ಒಂದ್ ಕಡೆ ಇದೆ ಸರ್. ಅದನ್ನ ನಾವು ಒಂದ್ ಕಡೆ ಬಿಟ್ಟು ಎರಡು ಬುಕ್ ನಾವು ಮೇಂಟೈನ್ ಮಾಡ್ತಾ ಇದೀವಿ. ಯಾರು ತಗೊಂತಾರೆ ಅವರು ಸ್ಟಾಕ್ ಮತ್ತೆ ಇಶ್ಯೂನಲ್ಲಿ ತೋರಿಸ್ತೀವಿ, ಮತ್ತೆ ಅವರ ಆದಾಯ ಬಂದ್ರ ಅಂತದ್ರೆ, ಈಗ ಉದಾಹರಣೆಗೆ ನಾವು ಸೋಪಿಂದ ಒಂದು ರಾ ಮೆಟೀರಿಯಲ್ ಕೊಟ್ಟಿದೀವಿ, ಅವರಿಂದ ಸೋಪ್ ಬಂತು 50 ರೂಪಾಯಿ ನಮ್ ರಾ ಮೆಟೀರಿಯಲ್ ಆಗಿದೆ ಅಂದ್ರೆ, ನಮ್ಮ ಹತ್ರನೇ ನಮ್ಗೆ ಸೋಪ್ ಕೊಟ್ಟಿರ್ತಾರಲ್ಲ, 50 ನಾವ್ ಇಟ್ಕೊಂಡು ಅವ್ರಿಗೆ 50 ರೂಪಾಯಿ ಕೊಡ್ತೀವಿ. ಆ ತರ ಒಂದು ಕೋಆರ್ಡಿನೇಷನ್ ಅಲ್ಲಿ ಮಾಡ್ತಾ ಇದೀವಿ ಸರ್. ಸ್ವಲ್ಪ ಎಲ್ಲಾರು ಆತರ ಅಡ್ಜಸ್ಟ್ ಆಗಿ ಹೋಗ್ತಾ ಇದಾರೆ, ವಿದ್ಯಾವಂತರು ಇದಾರೆ, ಸಾಕಷ್ಟು ಅನುಭವ ಇರೋರು, ವಯಸ್ಸಾಗಿರೋರು ಇದಾರೆ, ನಮ್ಮಲ್ಲಿ ಬಿ ಕಾಂ ಮಾಡಿರೋರು ಒಂದಿಬ್ರು ಹೆಣ್ಮಕ್ಳು ಇದಾರೆ, ಅವರು ಪುಸ್ತಕ ಬರೆಯೋಕೆ ಕೂಡ ತುಂಬ ಸಹಾಯ ಮಾಡ್ತಾರೆ, ಮತ್ತೆ ನಮಗೆ ಸ್ವಲ್ಪ ಆನ್ಲೈನು ಆ ಥರ ಎಲ್ಲ ಅವರು ಸಹಾಯ ಮಾಡ್ತಾರೆ. ಮಾರ್ಕೆಟಿಂಗ್ ಅಂತ ಬಂದಾಗ ಇವತ್ತೆಲ್ಲ ಆನ್ಲೈನಲ್ಲೇ ಆಗಬೇಕು ಅಂತಾರಲ್ಲ ಈ ಎಕ್ವಿಪ್ಮೆಂಟ್ಸಲ್ಲಿ, ಆ ಥರ ಸಹಕಾರ ಮಾಡ್ತಾ ಇದ್ದಾರೆ ಸರ್. ಇದೇ ಥರ ಸಹಕಾರ ಸಿಕ್ಕಿದ್ರೆ ಎಲ್ಲ ಒಂದ್ ಕಡೆ ನಾವು ಒಂದು ಉದ್ಯಮಿಯಾಗಿ ಇರ್ಬೋದು ಅಂತ ನನಗಾದ್ರೂ ಅನ್ಸುತ್ತೆ ಸರ್. ಇನ್ನು ನಿಮ್ಮ ಸಂಘದ ವತಿಯಿಂದ ಹೆಚ್ಚಿನ ಒಂದು ಮಟ್ಟದಲ್ಲಿ ಮಾಡ್ಬೇಕಂದ್ರೆ ಏನೇನು ಮಾಡ್ಲಿಕ್ಕೆ ಅವಕಾಶ ಇದೆ, ಏನೇನು ಮಾಡ್ಬೇಕಂತ ಏನೇನು ಯೋಜನೆಗಳಿದಾವ? ಹೌದು ಸರ್, ಈಗ ಏನು ನಮ್ಗೆ ಈಗ ಒಂದು ಜಿಲ್ಲೆ ಒಂದು ಪ್ರಾಡಕ್ಟ್ ಒಳಗೆ ಈಗ ಒಂದಷ್ಟೇ ಮಾಡ್ತಾ ಇದ್ದೀವಿ ನಾವು, ಒಂದು ಸಣ್ಣದಾಗಿ ಒಂದು ಆಯಿಲ್ ಅಷ್ಟೇ ಮಾಡ್ತಾ ಇದ್ದೀವಿ ನೀವೇ. ಅದ್ರ ಜೊತೆಗೆ ಈಗ ಸರ್ ನಾವು 112 ಐಟಮ್ ಅನ್ನ ಈಗ ಪಟ್ಟಿ ಮಾಡಿ ಇಟ್ಕೊಂಡಿದ್ದೀವಿ. ಅಂದ್ರೆ ಒಂದು ಶೇಂಗಾದಲ್ಲಿ 112 ಐಟಮ್ ಅನ್ನ ನಾವು ಮಾರ್ಕೆಟಿಗೆ ತರಬಹುದು ಅಂತ ಈಗ ಲಿಸ್ಟ್ ಮಾಡಿ ಇಟ್ಕೊಂಡಿದೀವಿ. ಅದನ್ನ ಏನಾದ್ರೂ ಮುಂದಿನ ದಿವಸದಲ್ಲಿ ಅದಕ್ಕೆ ಅದ ಒಂದು ತರಬೇತಿ ಮತ್ತೆ ಮೇಲ್ಮಟ್ಟದಿಂದ ಅದಕ್ಕೆ ಏನಾದ್ರು ಒಂದು ಸಹಕಾರ, ನಮ್ಗೆ ಹಣಕಾಸಿನ ತರಬೇತಿ ಸಹಕಾರ, ಹಣಕಾಸು ಅದಕ್ಕೆ ಒಂದು ಪ್ರೋತ್ಸಾಹ, ಒಂದು ಪೂರಕವಾದಂತ ಒಂದು ವಾತಾವರಣ ಆದ್ರೆ ನಾವಿಷ್ಟು 112 ಕೂಡ ನಾವು ಪ್ರಾಡಕ್ಟ್ ತರಬೇಕು. ಯಾಕೆಂದ್ರೆ ನಮ್ಮ ಜಿಲ್ಲೆಗೆ ನಾವು ದುರ್ಗದ ಸಿರಿ ಅಂತ ಅದಕ್ಕೆ ಹೆಸರಿಟ್ಟು, ನಮ್ಮ ಜಿಲ್ಲೆ ಈಗ ಧಾರವಾಡಕ್ಕೆ ಹೋದ್ರೆ ಪೇಡ ತಾಬೇಕು ಅಂತಾರೆ, ಚಿತ್ರದುರ್ಗ ಬಂದ್ರೆ ಶೇಂಗಾದ ಏನಾದ್ರೂ ಒಂದು ಐಟಮ್ ಒಯ್ಲೇಬೇಕು ಅಂತ ಹೊರಗಿನ ಜನ ಅನ್ನಿಸ್ಬೇಕು, ಆ ತರ ಇರ್ಬೇಕು. ಮತ್ತೆ ನಮ್ಗೆ ಈ ತರ ಒಂದು ಮಳಿಗೆಗಳು ಕೊಡ್ಬೇಕು ಸರ್ ಈಗ ತಾಲೂಕು ಜಿಲ್ಲಾ ಮಟ್ಟದಲ್ಲಿ. ಅದಕ್ಕೆ ಎಲ್ಲದನ್ನು ಕೂಡ ನಮ್ಮ ಏನು ಸರ್ಕಾರದ ಇದಾವೆ ಅಲ್ಲಿ ಒಂದು 2-3 ಈ ಸ್ತ್ರೀಶಕ್ತಿ ಸಂಘಗಳಿಗೆ ಅಥವಾ ಮಹಿಳಾ ಉದ್ಯಮಿದಾರರಿಗೆ ಅಂತ ಅದು ಕೊಟ್ರೆ ನಮ್ಮಂತ ಸಣ್ಣ ಸಣ್ಣ ಉದ್ಯಮದಾರರು ಕೂಡ ಬೆಳಿಲಿಕ್ಕೆ ಅವಕಾಶ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ಈಗ ನೀವು ಸುಮಾರು 100 ಚಿಲ್ಲರ ಉಪ ಉತ್ಪನ್ನಗಳನ್ನ ಮಾಡ್ಲಿಕ್ಕೆ ಬೈ ಪ್ರಾಡಕ್ಟ್ಸ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಏನೇನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಶೇಂಗಾದಿಂದ? ಸರ್ ಈಗ ಶೇಂಗಾ ಕೂಡ ಆರೋಗ್ಯಕ್ಕೆ ಬಹಳ ಬಹುಮುಖ್ಯವಾದಂತ ಆಹಾರ. ಈಗ ಸಿರಿಧಾನ್ಯದ ಜೊತೆಗೆ ಅದು ಕೂಡ, ಯಾಕೆಂದ್ರೆ ಈಗ ನಮ್ಗೆ ಇಂದಿನಿಂದನೂ ಕೂಡ ಕಡಲೆಕಾಯಿ ಅಂತಂದ್ರೆ ಬಡವರ ಬಾದಾಮಿ ಅಂತಾನೆ ಹೆಸರುವಾಸಿಯಾದಂತ ಇದು. ಅದಕ್ಕೆ ನಾವು ಐಟಮ್ ಹೆಂಗೆ ಮಾಡಬೇಕು ಅಂತದೀವಿ ಅಂದರೆ, ಸರಿಗ ಒಂದು ಮಗುವಿನಿಂದ ಹಿಡಿದು ಒಂದು 80-90 ವರ್ಷದ ವಯೋವೃದ್ಧರಿಗೂ ಕೂಡ ಅದರಲ್ಲಿ ಆಹಾರ ಪದ್ಧತಿ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ ಸರ್. ಹೆಂಗೆ ಮಗುವಿಗೆ ಈಗ ಒಂದು 6 ತಿಂಗಳು ಮಗುವಿಗೆ ಯಾವ ರೀತಿ ಅದನ್ನು ಫೀಡ್ ಮಾಡಬೇಕು, ಈಗ ಮಗುವಿಗೂ ಅದು ಶೇಂಗಾ ಬೀಜ ಹೋಗ್ಬೇಕಂದ್ರೆ ಅದನ್ನು ಪೌಡ್ರ್ ಮಾಡಿ ಬೇರೆ ಒಂದು ಮಿಲ್ಕ್ ಜೊತೆಗೆ ಅದನ್ನ ಮಿಕ್ಸ್ ಮಾಡಿ ಅದನ್ನು 6 ತಿಂಗಳಿಂದನೇ ಮಗುವಿಗೆ ಶುರು ಮಾಡಬೇಕು ಅನ್ನೋಂಥದ್ದು. ಆಮೇಲೆ ಈಗ ಅದು ಮತ್ತೆ ವಯೋವೃದ್ಧರು ನೋಡಿದ್ರೆ ಶೇಂಗಾ ಅಗು ಜಗತ್ತಿನ ಅಂಥದ್ದು, ಆಗಲೇ ಅವ್ರಿಗಲ್ಲೇ ಅಲ್ಲಿ ಇರಲ್ಲ, ಅಲ್ಲಿನ ಸಮಸ್ಯೆ ಇರುತ್ತೆ. ಈಗ ಅವ್ರು ಕೂಡ ಬಿಟ್ಟೇ ಬಿಡ್ತಾರೆ ಸರ್. ಈಗ ನಮಗೆ ಈಗ ನಮ್ಮನೆಯಲ್ಲೇ ನೋಡೋದಾದ್ರೆ ಈಗ ಶೇಂಗಾ ಬೆಳೆಯೋದ್ರಲ್ಲಿ ನನಗಿಂತ ನಮ್ಮ ಅಪ್ಪನ ಪಾತ್ರನೇ ಜಾಸ್ತಿ, ಯಾಕಂದ್ರೆ ತುಂಬಾ ಶ್ರಮ ಪಟ್ಟು ಬೆಳೀತಾರೆ. ಈಗ ಅವ್ರಿಗೆ ಒಂದು 75 ವರ್ಷ ಆಗಿದೆ, ನಾವು ಶೇಂಗಾ ತಿಂತೀವಿ ಆರಾಮಾಗೆ, ಅವರು ಶೇಂಗಾ ತಿನ್ನಕಾಲ್ಲ ಅಂದ್ರೆ ಇದಕ್ಕೆ ಉದ್ದೇಶ ಅಷ್ಟೇ ತಿನ್ನಕಾಲ್ಲ ಅಂದ್ರೆ ಮತ್ತೆ ಅವ್ರನ್ನ ಬಿಟ್ಟು ಬಿಡ್ಬೇಕಾ? ನನಗೆ ಅಲ್ಲಿಂದಲೇ ಯೋಚನೆ ಶುರುವಾಯ್ತು, ನಮ್ಮ ತಂದೆಯರು ಇಷ್ಟು ಕಷ್ಟಪಟ್ಟು ಬೆಳೆದ್ದಾರೆ, ತಿನ್ನಕ್ ನೋಡು ಆಗಲ್ಲಲ್ಲ ಅಂತ. ಅದನ್ನೇ ನಾವು ಅದನ್ನ ಮಿಕ್ಸಿಗೆ ಮಾಡಿ ಅದನ್ನ ಏನೋ ಒಬ್ಬಟ್ಟು ತರನೋ ಅಥವಾ ಶೇಂಗಾ ಚಟ್ನಿ ತರನೋ ಅಥವಾ ಕಾಯಿಲ್ ಮಿಕ್ಸ್ ಮಾಡಿ ಶೇಂಗಾ ಚಟ್ನಿ, ಒಟ್ಟು ಶೇಂಗಾ ಬೀಜ ಆರೋಗ್ಯಕ್ಕೆ ಹೋಗ್ಬೇಕು ಅವ್ರಿಗೆ. ಈ ತರ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದೀವಿ ಸರ್. ಈಗ ಸಣ್ಣ ಮಕ್ಕಳು, ಈಗ 5-6 ವರ್ಷದ ಮಕ್ಕಳು, ಅವ್ರಿಗೆ ಯಾವ ರೀತಿ ನಾವು ಶೇಂಗಾ ಬೀಜನ ಕೊಟ್ರೆ ಈಗ ಅವ್ರನ್ನ ಮನಸ್ಸು ಎಳಿಬಹುದು? ಮತ್ತೆ ಈಗ ಉದಾಹರಣೆಗೆ ಒಂದು ಈಗ ಸಂಕ್ರಾಂತಿ ಈ ತರ ಹಬ್ಬ ಬರುತ್ತೆ, ಈ ಹಬ್ಬದಲ್ಲಿ ನಾವು ರೆಡಿ ಪ್ರಾಡಕ್ಟ್ ನ ಯಾವ ರೀತಿ ಕೊಡ್ಬೋದು? ಶೇಂಗಾ ಹೋಳಿಗೆ ಮಾಡೋದು, ಶೇಂಗಾ ಉಂಡೆ ಮಾಡೋದು, ಶೇಂಗಾ ಕರ್ಜೆಕಾಯಿ, ಶೇಂಗಾ ಮಾಲ್ದಿ ಮಾಡೋದು, ಈ ತರ ಅಂದ್ರೆ ಒಂದು 1-2 ತಿಂಗಳು ಅವರು ಸೇವ್ ಮಾಡ್ಕೊಂಡು ಅದನ್ನ ಯಾವ ರೀತಿ ಉಪಯೋಗಿಸ್ಬೋದು ಅನ್ನೋ ಅಂಥದ್ದನ್ನು ಕೂಡ ನಾವು ಅದನ್ನು ಪ್ಲ್ಯಾನ್ ಮಾಡಿದ್ದೀವಿ. ಅಂದರೆ ಉದಾಹರಣೆಗೆ ಒಂದು ಅದೇ ಸರ್, ಈಗ 6 ತಿಂಗಳು ಮಗುವಿಂದ ಹಿಡಿದು 70-90 ವರ್ಷದ ವಯೋವೃದ್ಧರವರೆಗೂ ಕೂಡ ಅದರದೇ ಆದಂಥದ್ದು ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಯಾಕೆಂದರೆ ಒಮ್ಮೆಗೆ ಎಲ್ರಿಗೂ ಒಂದೇ ಕೊಡೋಕ್ಕಾಗಲ್ಲ, ಪೌಡ್ರ್ ಎಲ್ರಿಗೂ ಕೊಡೋಕ್ಕಾಗಲ್ಲ, ಬೀಜ ಎಲ್ರಿಗೂ ಕೊಡೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಏಜಿನ ಲಿಮಿಟ್ ನೋಡ್ಕೊಂಡು ಮಾಡಬೇಕಂತ ಒಂದು 4 ಭಾಗಗಳನ್ನು ಕೂಡ ನಾವು ಮಾಡಿ ಇಟ್ಕೊಂಡಿದ್ದೀವಿ ಸರ್, ಹೆಂಗೆ ಮಾಡಬೇಕು ಅಂತ. ಒಳ್ಳೆಯ ಒಂದು ಯೋಚನೆ ಇದೆ ತಮ್ಮಲ್ಲಿ, ಒಳ್ಳೆಯ ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಿ. ಯಾಕಂದರೆ ಬರೀ ಒಂದು ನಾವೇನು ರೈತರು ಬರೀ ಬೆಳೆ ಬೆಳೆಯೋದಷ್ಟೇ ಅಲ್ಲ, ಬೇರೆ ರೀತಿಯೆಲ್ಲ ಒಂದು ತಾವು ಬೆಳೆದಂಥ ಬೆಳೆಗಳನ್ನು ಮೌಲ್ಯವರ್ಧನೆ ಮಾಡಿ ಮಾರೋದ್ರಿಂದ ಸಾಕಷ್ಟು ಲಾಭನ ಗಳಿಸ್ಬೋದು. ಇಂಥ ಒಂದು ಯೋಜನೆಗಳು ನಿಮ್ಮ ಸಂಘದಿಂದನೂ ಆಗ್ತಾ ಇದ್ದಾವೆ. ಯಾವುದೇ ಒಂದು ಉತ್ಪನ್ನ ಆಗಿರಲಿ ಅದನ್ನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋದನ್ನು ಹೆಚ್ಚು ಲಾಭ ಬರುತ್ತಂತ ಎಲ್ಲರೂ ಹೇಳ್ತಾರೆ. ಇನ್ನು ನೀವು ಮಾಡಂಥ ಒಂದು ಈ ಒಂದು ಯೋಜನೆಗಳಿಗೆ ಇದೇ ರೀತಿ ನಮ್ಮ ಕಾರ್ಯಕ್ರಮ ಕೇಳ್ತಿರ್ತದೆ ಸಾಕಷ್ಟು ನಮ್ಮ ಕೇಳುಗರು, ನಮ್ಮ ರೈತ ಬಾಂಧವರು ಇರ್ಬೋದು, ರೈತ ಮಹಿಳೆಯರು ಇರ್ಬೋದು, ಅವರು ತಮ್ಮನ್ನು ಸಂಪರ್ಕ ಮಾಡಬೇಕಂದ್ರೆ ತಮ್ಮ ಒಂದು ಮೊಬೈಲ್ ಸಂಖ್ಯೆ ಹೇಳಿದರೆ ನಿಮಗೆ ಅವರು ಫೋನ್ ಮಾಡಿ ನಿಮ್ಮ ಮಾಹಿತಿಯನ್ನು ಪಡೀಲಿಕ್ಕೆ ಅವಕಾಶ ಆಗುತ್ತೆ. ನಿಮ್ಮ ನಂಬರ್ ಹೇಳಿ. 944-3106. ಕೇಳಿದ್ರೆ ನೀವು ಶೋಭಾ ಅವರ ಜೊತೆಗೆ ಮಾತಾಡಬೇಕು ಅಂತಂದರೆ ಅವರ ಒಂದು ಮೊಬೈಲ್ ಸಂಖ್ಯೆ ಹೀಗಿದೆ, 944-3106. ಒಳ್ಳೆಯದು ಮೇಡಮ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ. ನಮ್ಮ ಇವತ್ತಿನ ಮಹಿಳೆಯರು ಸಾಕಷ್ಟು ಮನೆಗಳಲ್ಲಿ ಏನು ಕೆಲಸ ಇಲ್ಲ, ಬರೀ ಧಾರಾವಾಹಿ ನೋಡ್ತೀವಿ, ಟೈಮ್ ಪಾಸ್ ಆಗೋದಿಲ್ಲ ಅಂತ ಕೆಲವರೆಲ್ಲ ಹೇಳ್ತಿರ್ತಾರೆ. ಮಾಡಿದರೆ ಸಾಕಷ್ಟು ಅವಕಾಶಗಳಿದೆ. ಸಾಕಷ್ಟು ಮಾಹಿತಿಯನ್ನು ತಮ್ಮ ಒಂದು ಸಂಘದ ಬಗ್ಗೆ, ತಮ್ಮ ಒಂದು ಚಟುವಟಿಕೆಗಳ ಬಗ್ಗೆ ತಿಳಿಸ್ಕೊಟ್ರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೂ ಹೊಸದುರ್ಗ ತಾಲೂಕು ಆದ್ರಿಕಟ್ಟೆಯ ಒನಕೆ ಓಬವ್ವ ಆತ್ಮರೈತ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಂದ ಶೇಂಗಾ ಮೌಲ್ಯವರ್ಧನೆ ಹಾಗೂ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಎಂ ಶೋಭಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಬಿಸಿದ್ದಣ್ಣ. ಏನವ್ವ, ಮಗಳು ಅಳಿಯ ಚೆನ್ನಾಗಿದ್ದಾರ? ನಿನ್ನೆ ಕಾಯ್ತಾ ಇದ್ದೆ ಅಶ್ವಕ್ಕ, ನನ್ ಮಗಳಿಗೆ 3 ತಿಂಗಳು, ಅವಳ ಹೆಸರನ್ನ ನೋಂದಾಯಿಸಬೇಕು. ನೀನೇನು ಚಿಂತೆ ಮಾಡಬೇಡ, ಗರ್ಭಿಣಿ ಆರೈಕೆ, ಹೆರಿಗೆ, ಬಾಣಂತನ ಎಲ್ಲಾನು ನೋಡ್ಕೋತೇನೆ. ಹೆರಿಗೆ ಆದ್ಮೇಲೆ ಮಗುಗೆ ಕಾಲಕಾಲಕ್ಕೆ ಲಸಿಕೆ, ಚುಚ್ಚುಮದ್ದು ಎಲ್ಲಾನು ಕೊಡ್ಸೋಣ. ಇದು ಎರಡನೇ ಹೆರಿಗೆ ಅಲ್ಲವ್ರ? ಆಮೇಲೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡಿಸೋಕು ಸಹಾಯ ಮಾಡ್ತೀನಿ. ಅಶ್ವಕ್ಕ, ನೀ ನಮ್ಮೂರ್ಗೆ ತಾಯಿ ಇದಂಗ್ ಕಣವ್ವ, ನೀನೊಬ್ಳು ಇದ್ರೆ ಸಾಕು, ನಮ್ಮೂರೇ ಆರೋಗ್ಯವಾಗಿರುತ್ತೆ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮೂರಿನ ನಗರ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಣ್ಣಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಜನಪದ ಗೀತೆಯನ್ನು. ಜನಪದ ಗೀತೆಯನ್ನ ಕೇಳಿದಿರಿ.